ಸಾಧ್ಯತೆ, ಹವಾಮಾನ ಇಲಾಖೆ ಮುನ್ಸೂಚನೆ. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಗಿಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ ರಾತ್ರಿ 7:35. ಅಪ್ಪ, ನಾನೊಂದು ಹಾಡಲ್ಲಪ್ಪ. ನಿನ್ ಹೋಮ್ವರ್ಕ್ ಮೊದಲು ಮುಗಿಸು. ಬೇಡ, ನಂಗೆ ಒಂದ್ ಕತೆ ಹೇಳು. ಅಯ್ಯೋ, ಮೊದಲು ಹೋಮ್ವರ್ಕ್ ಮುಗಿಸಮ್ಮ. ಹಾ, ಎಲ್ಲಾದ್ರೂ ಸುತ್ತಾಡಕೋಗೋಣ. ಮಗಳೇ, ಸ್ಕೂಲಲ್ಲಿ ಅಷ್ಟೊಂದು ಕೆಲಸ ಕೊಟ್ಟಿದಾರಲ್ಲ, ಮೊದಲು ಅದು ಮುಗಿಸು. ಸುಮ್ನಿರೇ, ಅಪ್ಪ ಹೇಳಿದ ಅರ್ಥ ಆಗ್ಲಿಲ್ವಾ? ಮೊದಲು ಹೋಮ್ವರ್ಕ್ ಮುಗಿಸು, ಮತ್ತೆ ಉಳಿದಿದ್ದೆಲ್ಲ. ಮಕ್ಕಳ ಆಸಕ್ತಿಯನ್ನು ಬಲಿಗೊಡದಿರಿ. ಡಾಕ್ಟರ್ APJ ಅಬ್ದುಲ್ ಕಲಾಂ ಅವರು ಹೇಳಿರುವ ಮಾತೊಂದು ಹೀಗಿದೆ: ಮಕ್ಕಳು ನಮ್ಮ ಅಮೂಲ್ಯ ಸಂಪತ್ತು, ಅವರನ್ನು ಕನಸು ಕಾಣಲು ಬಿಡಿ. ಮಕ್ಕಳು ತಮ್ಮದೇ ಆದ ಗುರಿಯನ್ನು ಹೊಂದುವಂತೆ ಮಾಡಬೇಕು. ಆ ಗುರಿಯನ್ನು ಸಾಕಾರಗೊಳಿಸಲು ತಂದೆ ತಾಯಿ ಬೆಂಬಲವಾಗಿ ನಿಲ್ಲಬೇಕು. ಇದು ಆಕಾಶವಾಣಿ ಬೆಂಗಳೂರು. ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ. ಕೃಷಿ ರಂಗ ಕಾರ್ಯಕ್ರಮಕ್ಕೆ ನಮ್ಮೆಲ್ಲ ರೈತ ಬಾಂಧವರಿಗೆ ಆತ್ಮೀಯ ಸ್ವಾಗತ. ಇಂದಿನ ಈ ಕಾರ್ಯಕ್ರಮದಲ್ಲಿ ಮೊದಲಿಗೆ ಪ್ರಾಯೋಜಿತ ಕಾರ್ಯಕ್ರಮ ಹವಾಮಾನ ಮಿತ್ರ. ಪ್ರಾಯೋಜಕರು ಪರಿಸರ ಇಲಾಖೆ ಅಡಿಯಲ್ಲಿ ಬರುವ ಪರಿಸರ ನಿರ್ವಹಣೆ ಮತ್ತು ನೀತಿ ಸಂಶೋಧನಾ ಸಂಸ್ಥೆ ಬೆಂಗಳೂರು. ಪ್ರಸ್ತುತಿ ತಿಮ್ಮಪ್ಪ ಹೆಜ್ಜಗೌಡ, ನಂತರ ತುರುವೇಕಿಲೆ ತಾರಕ್ಕು, ದಬ್ಬೆಘಟ್ಟದ ಎಲ್ ಅನುಕುಮಾರ್ ಮತ್ತು ಸಂಗಡಿಗರಿಂದ ಸುಗ್ಗಿ ಕುಣಿತದ ಹಾಡುಗಳನ್ನು ಕೇಳಲಿದ್ದೀರಿ. ಆಕಾಶವಾಣಿ. ಹವಾಮಾನ ರಕ್ಷಣೆಗಾಗಿ ಬದಲಾವಣೆ ತರೋಣ, ಹಸಿರನ್ನು ಉಳಿಸೋಣ, ನಮ್ಮ ನಾಡ ಕಾಪಾಡೋಣ. ಪರಿಸರ ಇಲಾಖೆ ಅಡಿ ಬರುವ ಪರಿಸರ ನಿರ್ವಹಣೆ ಮತ್ತು ನೀತಿ ಸಂಶೋಧನಾ ಸಂಸ್ಥೆಯ ಪ್ರಾಯೋಜಿತ ಕಾರ್ಯಕ್ರಮ ಹವಾಮಾನ ಮಿತ್ರ. ಹವಾಮಾನ ಮಿತ್ರ ಸರಣಿಯ 4ನೇ ಕಾರ್ಯಕ್ರಮದಲ್ಲಿ ಮುಂದಿನ 10 ದಿನಗಳೊಳಗೆ ಗಾಳಿ ಮಳೆಯಿಂದ ಎದುರಾಗುವ ಸಮಸ್ಯೆಗಳಿಂದ ಪಾರಾಗುವ ಕುರಿತು ಹವಾಮಾನ ತಜ್ಞ ಡಾ CS ಪಾಟೀಲ್ ಅವರ ಸಂದರ್ಶನ ಮತ್ತು ಕಳೆದ ವಾರ ಪ್ರಸಾರವಾದ ಕಾರ್ಯಕ್ರಮ ಆಲಿಸಿ ಅಭಿಪ್ರಾಯ ಕೇಳಿದ ಕೇಳುಗರಿಗೆ ಉತ್ತರವನ್ನು ನೀಡುತ್ತಾರೆ ಡಾ ಅಕ್ಷಯ್ ಚಕ್ರವರ್ತಿಯವರು. ಹವಾಮಾನ ಮಿತ್ರ ಕಾರ್ಯಕ್ರಮದಲ್ಲಿ ಹವಾಮಾನ ಬದಲಾವಣೆಯಿಂದ ಉಂಟಾಗುವ ವಿವಿಧ ಪರಿಣಾಮಗಳು, ಅವುಗಳಿಂದ ಎದುರಿಸುವ ಸವಾಲುಗಳು ಈ ಕುರಿತು ರೈತರಿಂದ, ಸಾರ್ವಜನಿಕರಿಂದ ಅಭಿಪ್ರಾಯ ಪಡೆಯಲಾಗುತ್ತಿದೆ. ಈ ಕುರಿತಾದ ಪ್ರಶ್ನೆ ಅಥವಾ ಸಂದೇಶ ಕಳಿಸಬಹುದಾದ ಮೊಬೈಲ್ ಸಂಖ್ಯೆ 9342063488. ಮತ್ತೊಮ್ಮೆ ಮೊಬೈಲ್ ಸಂಖ್ಯೆ 9342063488. ಇಮೇಲ್ ವಿಳಾಸ dcc-empri@karnataka.gov.in. ಎಲ್ಲ ಆತ್ಮೀಯ ಕೇಳುಗರಿಗೆ ಸ್ವಾಗತ. ಕೇಳುಗರೇ, ಇವತ್ತು ನಾವು ಹವಾಮಾನ ಮಿತ್ರ 4ನೇ ಕಾರ್ಯಕ್ರಮವನ್ನು ಮುಂದುವರಿಸ್ತಾ ಇದ್ದೇವೆ. ನಮ್ಮ ಜೊತೆಗೆ ಇವತ್ತು ಹವಾಮಾನ ತಜ್ಞರು ಮತ್ತು ವಿಜ್ಞಾನಿಗಳಾದ ಡಾಕ್ಟರ್ CS ಪಾಟೀಲ್ ಅವರು ಇದ್ದಾರೆ. CS ಪಾಟೀಲ್ ಅವರು, ಈ ಬರುವ ದಿನಗಳಲ್ಲಿ ಹವಾಮಾನ ಯಾವ ಥರ ಇರ್ತದೆ, ಜೂನ್ ಅಥವಾ ಮುಂದಿನ ಹಂತದಲ್ಲಿ ಯಾವ ಥರ ಒಂದು ಬದಲಾವಣೆ ಕಂಡು ಬರ್ತದೆ, ನಮ್ಮ ರೈತರಿಗೆ ಮತ್ತು ಸಾರ್ವಜನಿಕರಿಗೆ ಯಾವ ಥರ ಇದರಿಂದ ಉಪಯೋಗ ಇದೆ, ರೈತರು ಈ ಒಂದು ಹವಾಮಾನ ಬದಲಾವಣೆ ಸಂದರ್ಭದಲ್ಲಿ ಏನೇನು ನಿರೀಕ್ಷೆ ಮಾಡಬಹುದು, ಹವಾಮಾನ ಬದಲಾವಣೆಗೆ ತಕ್ಕ ಹಾಗೆ ಸಾಕಷ್ಟು ಮುಂಜಾಗ್ರತಾ ಕ್ರಮಗಳನ್ನು ತೆಗೆದುಕೊಂಡು ರೈತ ಬಾಂಧವರು ಈ ಒಂದು ಜೂನ್ ತಿಂಗಳ 2ನೇ ವಾರ 3ನೇ ವಾರ 4ನೇ ವಾರ ಈ ಥರ ಬದಲಾವಣೆ ಆಗ್ತಾ ಹೋದಾಗೆ ಏನು ನಿರೀಕ್ಷೆ ಮಾಡ್ಬೋದು ಅನ್ನೋದ್ರ ಕುರಿತು ವಿಜ್ಞಾನಿಗಳಾದ, ಹವಾಮಾನ ತಜ್ಞರು ಮತ್ತು ವಿಜ್ಞಾನಿಗಳಾದ ಡಾಕ್ಟರ್ CS ಪಾಟೀಲ್ ಅವರು ತಮ್ಮ ಅಭಿಪ್ರಾಯವನ್ನು ನಮ್ಮ ರೈತರಿಗೆ ಮತ್ತು ಸಾರ್ವಜನಿಕರಿಗೆ ತಿಳಿಸ್ಕೊಡಿ. ಕರ್ನಾಟಕ ರಾಜ್ಯಾದ್ಯಂತ ಮುಂದಿನ 7 ದಿನಗಳವರೆಗೆ ವ್ಯಾಪಕವಾಗಿ ಮಳೆಯಾಗುವ ಸಾಧ್ಯತೆ ಇದೆ. ಇದಕ್ಕೆ ಮುಖ್ಯ ಕಾರಣವೇನೆಂದರೆ 15 ಡಿಗ್ರಿ ಉತ್ತರ ಅಕ್ಷಾಂಶದಲ್ಲಿ 3.1 ಮತ್ತು 4.5 ಕಿಲೋಮೀಟರ್ ಎತ್ತರದಲ್ಲಿ ಶಿಯರ್ ಜೋನು ಇದೆ. ಇನ್ನೂ ಒಂದು ಸರ್ಕ್ಯುಲೇಷನ್ ಒರಿಸಾದಲ್ಲಿ 5.8 ಕಿಲೋಮೀಟರ್ ಎತ್ತರದವರೆಗಿದೆ. ಇದರ ಪ್ರಭಾವದಿಂದ ಕರ್ನಾಟಕ ರಾಜ್ಯಾದ್ಯಂತ ಮುಂದಿನ 7 ದಿನಗಳವರೆಗೆ ಎಲ್ಲ ಜಿಲ್ಲೆಗಳಲ್ಲಿ ವ್ಯಾಪಕವಾಗಿ ಮಳೆಯಾಗುವ ಹೆಚ್ಚಿನ ಸಾಧ್ಯತೆ ಐತಿ. ಸುಮಾರು ಜೂನ್ 11 ಜೂನ್ 20 ತನಕೂ ಈ ಮಳೆ ಮುಂದುವರಿಯುವ ಸಾಧ್ಯತೆ ಇದೆ. ರಾಜ್ಯದ 31 ಜಿಲ್ಲೆಗಳಲ್ಲೂ ಕೂಡ ಇದು ಸಾಧ್ಯತೆ ಕಂಡು ಬರ್ಬೋದು. ಎಲ್ಲ ಜಿಲ್ಲೆಗಳಲ್ಲಿ ಕಂಡು ಬರ್ತೈತಿ. ಮತ್ತು ಅದೂ ಅಲ್ಲದೆ ಕೆಲವು ಜಿಲ್ಲೆಗಳಲ್ಲಿ ಭಾರಿ ಮಳೆ, ಕೆಲವೊಂದು ಕಡೆ ಅತಿ ಭಾರಿ ಮಳೆ, ಕೆಲವೊಂದು ಜಿಲ್ಲೆಗಳ ಅತ್ಯಂತ ಭಾರಿ ಮಳೆಯಾಗುವ ಸಾಧ್ಯತೆ ಐತಿ. ನಾಳೆಯಿಂದ ಅತ್ಯಂತ ಭಾರಿ ಮಳೆಯಾಗುವ ಸಾಧ್ಯತೆ ಐತಿ. ಯಾವ ಜಿಲ್ಲೆ ಅಂದರೆ ಕಾರವಾರ, ಉಡುಪಿ, ದಕ್ಷಿಣ ಕನ್ನಡ, ಶಿವಮೊಗ್ಗ, ಚಿಕ್ಕಮಗಳೂರು, ಕೊಡಗು ಜಿಲ್ಲೆಗಳಲ್ಲಿ ಅತ್ಯಂತ ಭಾರಿ ಅಂದರೆ 20 ಸೆಂಟಿಮೀಟರ್ಗಿಂತ ಹೆಚ್ಚಿನ ಮಳೆಯನ್ನು ನಾವು ನಿರೀಕ್ಷಿಸಬಹುದು ಕೆಲವೊಂದು ಸ್ಥಳಗಳಲ್ಲಿ. ನಾಳೆ ಇವತ್ತು ಈ ಮಲೆನಾಡು ಜಿಲ್ಲೆಗಳಲ್ಲಿ ಮತ್ತು ಕರಾವಳಿ ಜಿಲ್ಲೆಗಳಲ್ಲಿ ಇವತ್ತು ಭಾರಿಯಿಂದ ಅತಿ ಭಾರಿ ಮಳೆಯಾಗುವ ಸಾಧ್ಯತೆ ಇರುವುದರಿಂದ ಇವತ್ತು ನಾವು ಆರೆಂಜ್ ಅಲರ್ಟನ್ನು ಕೊಟ್ಟಿವಿ. ನಾಳೆ ಕೆಲವೊಂದು ಜಿಲ್ಲೆಗಳಿಗೆ ರೆಡ್ ಅಲರ್ಟ್ ಕೊಟ್ಟಿವಿ. ಈ ರೀತಿ ಒಂದು 5 ದಿವಸ ತನೂ ಈ ಮಲೆನಾಡಿನ ಜಿಲ್ಲೆಗಳಿಗೂ ಮತ್ತು ಕರಾವಳಿ ಜಿಲ್ಲೆಗಳಿಗೂ ಮತ್ತು ಬೆಳಗಾವಿ, ಧಾರವಾಡ, ಹಾವೇರಿ, ಗದಗು ಅಂತ ಕೇಳ್ತಿರ್ತಾರೆ. ಹೌದು, ಆ ಸಂದರ್ಭದಲ್ಲಿ ನಾವು ಈ ಮಳೆ ಬರೋದನ್ನು ನಾವು ಏನೋ ಒಂದು ಮುನ್ಸೂಚನೆ ಕೊಡ್ತೀವಲ್ಲ ಅದನ್ನು ಉಪಯೋಗ ಮಾಡ್ಕೋಬೇಕು ನಮ್ಮ ರೈತ ಬಾಂಧವರು. ಹ್ಞೂ, ರೈತರ ಬಾಂಧವರು, ಸಾರ್ವಜನಿಕರು, ಸಾರ್ವಜನಿಕರು ಕೂಡ. ಯಾಕಂದ್ರೆ ನಮ್ಮ ದೇಶ ಮೂಲ ಪ್ರತಿಯೊಂದಕ್ಕೂ ಬೇಕಲ್ಲ. ಹಾಂ, ಜೀವಿಗಳಿಗಷ್ಟೇ ಅಲ್ಲ, ಏನು ಸಸ್ಯ ಸಂಕುಲಕ್ಕೂ ಕೂಡ ಇದು ಬೇಕು. ಕರೆಕ್ಟ್, ಜಲ ಅನ್ನೋದು ಎಲ್ಲ ಜೀವಿಗಳಿಗೆ ಬೇಕು. ಇದು ಜೀವದ ಮೂಲಾಧಾರ. ನೀರಿಲ್ಲದ ನಾವು ಜೀವಿಸೋಕ್ಕಾಗಲ್ಲ, ಸಸ್ಯ ಮತ್ತು ಪ್ರಾಣಿಗಳು. ಮತ್ತು ವಾತಾವರಣ ಕೂಡ ಅದು ಅದರ ಥರನೇ ಬೇರೆ ಇರ್ತದೆ. ಹಾಂ, ಥರನೇ ಬೇರೆ ಇರ್ತದೆ. ಹೌದು, ಬೇಸಿಗೆ ಅಂದರೆ ಅದು ಬಿಸಿಯಾದ ವಾತಾವರಣ, ಇದು ಹಾಗಲ್ಲ, ತೇವಾಂಶ ಇರ್ತದೆ. ತೇವಾಂಶ ಕಾಪಾಡಿಕೊಳ್ಳೋಕ್ಕೂ ನೀವು ಮತ್ತೆ ಮುಂದಾಲೋಚನೆ ಮಾಡಿ ಹಿಡಿದಿಟ್ಕೋಬೇಕು. ಕಾರಣ ಹಿಂದಿನ ಕಾಲದಲ್ಲಿ ಎಲ್ಲ ಹೊಲಗಳಲ್ಲಿ ತೆಗ್ಗು ತೋಡಿ ಅದನ್ನು ನೀರು ಸಂಗ್ರಹಿಸಿಕೊಳ್ಳುವಂದು ಇತ್ತು. ಮತ್ತು ಕೆರೆ ಬಾವಿಗಳು ಭಾಳ ಜಾಸ್ತಿ ಇದ್ದವು ಹಿಂದಿನ ಕಾಲದಲ್ಲಿ, ಅಲ್ಲಿ ನೀರು ಸಂಗ್ರಹ ಆಗ್ತಿತ್ತು. ಇತ್ತಿತ್ತಲಾಗಿ ಕೆರೆ ಬಾವಿಗಳು ಭಾಳ ಕಡಿಮೆ ಆಗಿಬಿಟ್ಟವು. ಬರೀ ಬೋರ್ವೆಲ್ಸ್ ಬಂದವು. ಬೋರ್ವೆಲ್ಲಿಂದ ಬರೀ ನಾವು ನೀರು ಹೊರಗೆ ತೆಗಿಬೋದು ಹೊರತು ನೀರು ಒಳಗೆ ಹೋಗೋಕ್ಕೆ ಅವಕಾಶ ಇರೋಲ್ಲ. ಅಲ್ಲಿ ಬಾವಿಗಳಿದ್ರೆ ಅಥವಾ ಕೆರೆಗಳಿದ್ರೆ ನೀರು ಅಲ್ಲಿ ಹೋಗಿ ಸಂಗ್ರಹ ಆಗಲಿಕ್ಕೆ ಅವಕಾಶ ಸಿಗ್ತದೆ. ಹೆಚ್ಚೆಚ್ಚು ಕೆರೆಗಳನ್ನು ಹೂಳು ತೆಗೆದು ಅಭಿವೃದ್ಧಿ ಈಗಾದರೂ ಮಾಡ್ಬೋದು. ಅಂದರೆ ಇದು ನಮ್ಮ ಕೈಲಿ ಆಗಲ್ಲ ಅಂತ ನಾವು ಕೈ ಕಟ್ಟಿ ಕೂತ್ಕೊಂಡ್ರೆ ಮತ್ತೆ ನಮಗೆ ಮುಂದೆ. ಹಾಂ ಹೌದು, ಅವರವರು ಸಣ್ಣ ಸಣ್ಣ ರೈತರು, ಸ್ವಲ್ಪ ತೆಗ್ಗು ತೆಗೆದು ಅದನ್ನು ನೀರು ಸಂಗ್ರಹಿಸುವ ಒಂದು ಕೆಲಸ ಮುಂದುವರಿಸ. ಈ ಒಂದು ಎಕರೆ, ಅರ್ಧ ಎಕರೆ ಜಾಗದಲ್ಲೂ ಕೂಡ ಪಾಂಡನ್ ಮಾಡ್ಕೋಬಹುದು. ಮಾಡ್ಕೋಬಹುದು, ಸಣ್ಣ ಸಣ್ಣ ತೆಗ್ಗು ತೋಡ್ಕೊಂಡು ಇದನ್ನು ಮಾಡ್ಕೋ. ಈಗ ಎರಡು ಗುಂಟೆ ಅಷ್ಟು ಇದು ಆಳದಲ್ಲಿ, ಇದು ಅಷ್ಟೇ ಅಗಲ ಜಾಗದಲ್ಲಿ ಅಟ್ಲೀಸ್ಟ್ 5 ಫೂಟ್ ಉದ್ದ ಅಗಲ ಮಾಡಿದ್ರು ಎಷ್ಟು ಇದಾಗುತ್ತೆ. 10 ಫೂಟ್ ಉದ್ದ ಮಾಡಿದ್ರೆ ಇನ್ನೂ ಬಹಳ ಒಳ್ಳೇದಾಯ್ತು, ಅದು ಜಾಸ್ತಿ ನೀರು ಶೇಖರಣೆ ಆಗುತ್ತೆ. ಹೌದು ಹೌದು ಹೌದು. ಎಂಥ ಒಂದು ಅವಕಾಶ ಇದೆಯಲ್ಲ ಈಗ ನನ್ನ ತೆಗ್ಗು ತೆಗಲಿಕ್ಕೂ ಕೂಡ ಇವತ್ತು ಸುಧಾರಿತ ತಂತ್ರಜ್ಞಾನ ಬಂದಿದೆ. ಹೌದು ಹೌದು, ಏನು ಅದು ಕೂಡ ದೊಡ್ಡದಲ್ಲ. ಹೌದು, ದೊಡ್ಡದೇನಲ್ಲ, ತೆಗ್ಗು ಒಂದೈದು ದಿವಸ ಒಂದೇ. ಹೌದು, ಈ ತಂತ್ರಜ್ಞಾನ ಒಂದು ಸೈನ್ಸ್ ನಾವು ಉಪಯೋಗ ಮಾಡಿಕೊಂಡು ನಮ್ಮ ಅಭಿವೃದ್ಧಿ ಕಡೆ ನಾವು ಹೋಗ್ಬೇಕು. ಅದೇ ಈಗ ನೀವು ಹೇಳ್ದಂಗೆ ಈಗ ಒಂದು 20 ಇಷ್ಟು ಸುದೀರ್ಘ ಅವಧಿಗೆ ಮಳೆ ಬೀಳ್ತದೆ ಅಂತ ನಾವು ನಿರೀಕ್ಷೆ ಮಾಡ್ಕೊಂಡಾಗ ಇದು ನಾವೊಂದು 2-3 ದಿನದಲ್ಲಿ ಇದೊಂದು ಗುಂಡಿ ತೆಗೆದಿಟ್ಕೊಳ್ಬೋದಲ್ಲ ರೈತರು. ಮುಂಬರೋ ದಿನಗಳಲ್ಲಿ ನಿಮ್ಗೆ ಒಳ್ಳೇದಾಗುತ್ತೆ, ನಿಮ್ಮ ಹೊಲಕ್ಕೆ ನೀವು ನೀರನ್ನು ಪೂರೈಕೆ ಮಾಡಬಹುದು. ಆ ಹೊಲದಾಗ ಎಲ್ಲಿ ನೀರು ಹೆಚ್ಚಿಗೆ ಹರಿದು ಅಲ್ಲೇ ನಿಂದ್ರ ತನದು ಅಲ್ಲಿ ತೆಗ್ದು ತೊಡ್ಬೇಕು. ಹೌದು, ನೀರು ಎಲ್ಲಿ ಹರಿದು ಬರ್ತದೋ ಅಥವಾ ನಿಮ್ಗೆ ಅನುಕೂಲ ಆದಲ್ಲಿ ಮಾಡ್ಕೋಬೋದಲ್ಲ. ಯಾರ ಖಾಲಿ ಜಾಗ ಇದ್ದಲ್ಲಿ ಅಥವಾ ಏನು ಉಪಯೋಗ ಇಲ್ಲದ ಒಂದು ಭೂಮಿ, ಹಾ ಅಲ್ಲೇ ನಿಮ್ಮ ಹೊಲದ ಪಕ್ಕದಲ್ಲಿ ಬೆಳೆ ಬೆಳೆಯೋದಿಲ್ಲ ಅಂತ ಜಾಗದಲ್ಲಿ ತಕ್ಕೊಂಡ್ರೆ ಈ ಕಡೆ ಕೆರೆನೂ ಆಯ್ತು ಮತ್ತೆ ಒಳ್ಳೆ ಜಾಗ ಅದು ನಿರುಪಯುಕ್ತ ಆಗದೆ ಇದ್ದಂಗೂ ಆಯ್ತು. ಹಾ, ಮತ್ತೆ ಪಾಟೀಲ್ರೇ ಈಗ ಇದರಿಂದ ಮತ್ತೆ ಯಾವುದು ನಾವು ನಿರೀಕ್ಷೆ ಮಾಡ್ಬೋದು? ಈ ಮಳೆ ಈಗ 20 ದಿನದಲ್ಲಿ ತಾವು ಇನ್ನೂ 20 ಮಳೆ ದೊಡ್ಡ ಪ್ರಮಾಣದಲ್ಲಿ ಬರ್ತದೆ ಅಂತ ಈ ಮುಂದಿನ 10 ದಿನಗಳಲ್ಲಿ ಅತಿ ದೊಡ್ಡ ಪ್ರಮಾಣದ ಮಳೆ ಬರ್ತೈತಿ. ಇದರಲ್ಲಿಂದ ಪ್ರವಾಹನು ಆಗ್ಬೋದು, ಇದರಲ್ಲಿಂದ ಗುಡುಗು ಮಿಂಚು ಸಮೇತ ಮಳೆ ಆಗುವ ಸಾಧ್ಯತೆಗಳಾದವು. ಇದರಲ್ಲಿಂದ ಹಳ್ಳ ಕೊಳ್ಳ ನದಿಗಳು ತುಂಬ ಹರಿಯುವ ಸಾಧ್ಯತೆ ಐತಿ. ಮತ್ತು ಹಳ್ಳ ಕೊಳ್ಳ ಇವೆಲ್ಲ ತುಂಬ ಹರಿಯ ಮುಂದೆ ಸಾಧ್ಯ ಆದ ಮಟ್ಟಿಗೆ ಊರ್ಲಿಂದ ಊರಿಗೆ ಹೋಗೋದನ್ನು ತಪ್ಪಿಸ್ಬೇಕು. ಅಂದ್ರೆ ಪ್ರಯಾಣ, ನೀವು ಪ್ರಯಾಣವನ್ನು ಆದಷ್ಟು ಮಟ್ಟಿಗೆ ಬೇಡ ಬೇಡ ಅನ್ಸುತ್ತೆ. ಅಂದ್ರೆ ಈಗ ದೊಡ್ಡ ಪ್ರಮಾಣದಲ್ಲಿ ಅನಾಹುತ ಆಗ್ಬೋದು, ಅನಾಹುತಗಳು ಕುಸಿತ ಆಗ್ಬೋದು, ಭೂಕುಸಿತನೂ ಆಗ್ಬೋದು. ಮತ್ತೆ ನೀರು ಕಟ್ಟೆ ಎಲ್ಲ ಒಡಿಬಹುದು. ಕೆಲವೊಂದು ಮನೆಗಳು ಹಳೇದಾಗಿ ಅವು ಹಳೇದಾಗಿತ್ತಂದ್ರ ಸಹ ಅದ್ರ ಬಗ್ಗೆ ಕೇರ್ಫುಲ್ ಆಗಿರ್ಬೇಕು. ಯಾವ ಕಲ್ಗಿಲ್ ಸರದ್ರ ಎಲ್ಲ ಮನೆನ ಬಿದ್ದು ಹೋಗುತ್ತೆ. ಮನೆಗಳು ಕೂಡ ಬಹಳ ಬೀಳ್ತಾವು. ಅದೇ ಮನೆಗಳು ಬೆಟ್ಟದ ಪಕ್ಕದಾಗ ಕಟ್ಟಿರ್ತಾರ, ಅಲ್ಲೆಲ್ಲ ಕೆಲವೊಮ್ಮೆ ತೇವಾಂಶದಿಂದ ಭೂ ಕುಸಿತ ಆಗಿ ಮಣ್ಣಿಂದ ಮಾಡಿರ್ತಾರೆ. ಹೌದ್ರಿ, ತೇವಾಂಶ ಜಾಸ್ತಿ ಆಗಿ ಅದು ಕುಸಿದು ಬೀಳೋ ಸಾಧ್ಯತೆ ಇರುತ್ತೆ. ಸಾಧ್ಯತೆ ಇರ್ತೈತಿ. ಹೌದ್ರಿ, ಮೇಲ್ಚಾವಣಿಗಳನ್ನು ಕೂಡ ಈಗ ಸೂಕ್ಷ್ಮವಾಗಿ ಇಟ್ಕೋಬೇಕು ಅಂತೀರಿ ಕೆಲವೊಂದು ಮನೆಗಳದ. ಹೌದು ಹೌದು ಹೌದ್ರಿ, ಯಾಕಂದ್ರೆ ಮೇಲ್ಚಾವಣಿ ಸ್ವಲ್ಪ ಅದು ಕೂಡ ಒದ್ದೆ ಆಗದಿದ್ದಂಗೆ ನೀರು ಬಸಿದು ಹೋಗಂಗ್ ಮಾಡ್ಕೊಳ್ರಿ ಅಂತೀರಿ. ಕರೆಕ್ಟ್. ಹೌದ್ರಿ ಹೌದ್ರಿ, ಯಾಕಂದ್ರೆ ಈ ಸೂಕ್ಷ್ಮ ಅಲ್ಲ, ಈಗ ನೀರು ಮೇಲೆ ಶೇಖರಣೆ ಆಗಿದ್ರೆ ಮೇಲ್ಚಾವಣಿ ಮೇಲೆ ಮತ್ತೆ ಅದು ನಾವು ಮಲಗಿದಾಗ ಅಥವಾ ಏನು ಸುಮ್ಮನೆ ಕುಂತ್ಕೊಂಡಾಗ ಅದು ಭಾರದಿಂದ ಅದು ಕೆಳಗೆ ಬೀಳ್ಬಹುದು. ಬೀಳ್ಬಹುದು ನೀರು, ನೀರು ವಜ್ಜಿಗ ನೀರು ಬಿದ್ದುಗಳನ್ನು ಅದರದ್ದು ಭಾರ ಹೆಚ್ಚಿಗೆ ಆಗತ್ತೆ, ಅದು ಮೇಲ್ಛಾವಣಿಗಳು ಒಮ್ಮೆ ಕುಸಿತವಾಗುವ ಸಾಧ್ಯತೆಗಳದಾವ. ಈಗ ಮಲೆನಾಡು ಪ್ರದೇಶ ಅಥವಾ ಈಗ ಉತ್ತರ ಒಳನಾಡು ಪ್ರದೇಶ ಇಲ್ಲಿ ಕೂಡ ಜಾಸ್ತಿ ಮಳೆ ಆಗೋ ಸಾಧ್ಯತೆ ಇದೆ ಅಂತ. ಸಾಧ್ಯತೆ ಐತ್ರಿ, ಸಾಧ್ಯತೆ ಐತಿ. ಈಗ ಉತ್ತರ ಕನ್ನಡ, ಉಡುಪಿ, ದಕ್ಷಿಣ ಕನ್ನಡ, ಶಿವಮೊಗ್ಗ, ಚಿಕ್ಕಮಗಳೂರು, ಕೊಡಗು ಜಿಲ್ಲೆಗಳಲ್ಲಿ ಅತಿ ಭಾರಿ ಮಳೆಯಾಗುವ ಸಾಧ್ಯತೆ ಐತಿ. ಈ ಜಿಲ್ಲೆಗಳಿಗೆ ನಾವು ಮುಂದಿನ ಒಂದು ಒಂದು ವಾರದವರೆಗೆ ಆರೆಂಜ್ ಅಲರ್ಟ್ ಅನ್ನು ಕೊಟ್ಟಿದ್ವಿ. ಮತ್ತೆ ಆರೆಂಜ್ ಅಲರ್ಟ್ ಅಂದ್ರೆ, ಆರೆಂಜ್ ಅಲರ್ಟ್ ಅಂದ್ರೆ 12 ಸೆಂಟಿಮೀಟರ್ಲಿಂದ 19 ಸೆಂಟಿಮೀಟರ್ ತನಕ ಮಳೆ ಆಗೋದು, ದೊಡ್ಡ ಪ್ರಮಾಣದ ಮಳೆ, ದೊಡ್ಡ ಪ್ರಮಾಣದ ಮಳೆ. ಅದು ಅಲ್ಲದೆ ನಾಳೆ ಐತಲ್ಲ ಕೆಲವೊಂದು ಜಿಲ್ಲೆಗಳಿಗೆ, ನಾಳೆಯಿಂದ ಕೆಲವೊಂದು ಜಿಲ್ಲೆಗಳಿಗೆ ರೆಡ್ ಅಲರ್ಟ್ ಅನ್ನು ಕೂಡ ಕೊಟ್ಟಿದ್ದೀವಿ. ಉತ್ತರ ಕನ್ನಡ, ಉಡುಪಿ, ದಕ್ಷಿಣ ಕನ್ನಡ, ಶಿವಮೊಗ್ಗ, ಚಿಕ್ಕಮಗಳೂರು, ಕೊಡಗು ಜಿಲ್ಲೆಗಳು. ಈ ಜಿಲ್ಲೆಗಳು ಏನದಾವಲ್ಲ ಅತಿ ಮಳೆಯನ್ನು ಆಗುವಂತ ಜಿಲ್ಲೆಗಳು ಇವು ಮುಖ್ಯವಾಗಿ. ಇಲ್ಲೆಲ್ಲ ಕೆಲವೊಂದು ಆಗೊಂಬೆಯಲ್ಲಿ 760 ಸೆಂಟಿಮೀಟರ್ ಮಳೆ ಆಗತ್ತೆ. 76 ಸೆಂಟಿಮೀಟರ್ ಮಳೆ. ದಕ್ಷಿಣ ಭಾರತದ ಮಿಲಿಮೀಟರ್ 76 ಸೆಂಟಿಮೀಟರ್ ಮಳೆ ಒಂದೇ ದಿನ. ಹೌದು, ಭಾಗಮಂಡಲ ಕೆಲವೊಂದು ಜಿಲ್ಲೆಗಳಲ್ಲಿ ಅತಿ ಮಳೆ ಆಗತ್ತಲ್ಲ, ಒಮ್ಮೆ 1000 ಸೆಂಟಿಮೀಟರ್ ತನ ಮಳೆ ಆದ ಸಂದರ್ಭಗಳು ಅದಾವ ಒಂದೊಂದು ವರ್ಷದಾಗ. ಹೇಳ್ಬೇಕಂದ್ರೆ ಸೂಕ್ಷ್ಮವಾದ ಒಂದು ಈ ಸಮಯದಲ್ಲಿ ರೈತ ಬಾಂಧವರು ತುಂಬಾ ಕಾಳಜಿ ವಹಿಸ್ಬೇಕು ಅಂತೀರಿ. ನೋಡ್ರಿ, ರೈತ ಬಾಂಧವರು, ಸಾರ್ವಜನಿಕರು, ಆಯಾ ವೃತ್ತಿಗಳ ಅನುಗುಣವಾಗಿ ಅವರು ಯಾವ ರೀತಿಯ ಕಾಳಜಿ ತಗೋಬೇಕು ಅವರು ತೊಗೊಳ್ಳೇಬೇಕಾಗುತ್ತೆ. ಹೇಳ್ಬೇಕಂದ್ರೆ ಇದು ಸೂಕ್ಷ್ಮವಾದ ವಾತಾವರಣ ತಾವು ನಿರ್ಮಾಣ ಆಗ್ತದೆ, ಯಥೇಚ್ಛವಾಗಿ ಮಳೆ ಬೀಳ್ತದೆ. ಡಾಕ್ಟರ್ ಸಿ ಎಲ್ ಪಾಟೀಲ್ ಸರ್ ಅವರೇ, ಈಗ ನಾವು ಎಷ್ಟು ಎಚ್ಚರಿಕೆ ತಗೊಂಡ್ರೂ ನಾವು ಸಾಕಾಗಲ್ಲ. ಈಗ ನಾವು ಸಿಟಿಯಲ್ಲಿರ್ತೇವೆ ಅಥವಾ ಹಳ್ಳಿಯಲ್ಲಿರ್ತೇವೆ, ಹಳ್ಳಿಯಲ್ಲಿ ಸ್ಕೂಲಿಗೆ ಹೋಗೋ ಮಕ್ಕಳೇ ಇರ್ಬೋದು, ಈ ಒಂದು ಜಾಸ್ತಿ ಮಳೆ ಬೀಳ್ತದೆ ಅನ್ನುವ ಸಂದರ್ಭದಲ್ಲಿ ಅಲ್ಲಿನ ಪಾಲಕರು ಕೂಡ ತುಂಬ ಕಾಳಜಿ ವಹಿಸಬೇಕಾಗ್ತದೆ ಅಂತ ನಾವು ಹೇಳ್ಬೋದಲ್ಲ. ಅದೇ ಥರ ಈಗ ನಗರ ಪ್ರದೇಶದಲ್ಲಿ ದೊಡ್ಡ ಮಳೆ ಬಂದುಬಿಡ್ತದೆ, ರೋಡಲ್ಲಿ ನೀರು ನಿಂತುಬಿಡ್ತದೆ, ಆ ಸಂದರ್ಭದಲ್ಲಿ ಈಗ ಉತ್ಸಾಹಿ ಯುವಕರು ಯುವತಿಯರು ಮೋಟರ್ ಸೈಕಲನ್ನು ಅಥವಾ ಕಾರನ್ನು ಚಾಲನೆ ಮಾಡ್ಕೊಂಡು ಮುಂದೆ ಹೋಗೇ ಬಿಡ್ತಾರೆ. ಇದು ಕೂಡ ತುಂಬ ಒಂಥರ ಉತ್ಸಾಹ, ಇದು ಒಳ್ಳೇದಲ್ಲಲ್ಲ? ಹಾಂ, ಒಳ್ಳೇದಲ್ಲ. ನಾನು ಶಾಲೆಯ ಮಕ್ಕಳ ಬಗ್ಗೆ ಕೆಲವೊಂದು ವಿಷಯಗಳನ್ನು ಹೇಳ್ಬೇಕಂತೀನಿ. ಎಷ್ಟೋ ಶಾಲೆಗಳು ದೂರ ಇರ್ತಾವೆ, ಕೆಲವೊಂದು ಮಕ್ಕಳು ಗುಡ್ಡಗಾಡ ಪ್ರದೇಶದಲ್ಲಿ ಮತ್ತು ಕರಾವಳಿ ಜಿಲ್ಲೆಗಳಲ್ಲಿ ದೂರದಿಂದ ನಡ್ಕೊತು ಹೋಗೋದನ್ನು ಇರ್ತೈತಿ. ಕೆಲವೊಬ್ಬರು ಬಸ್ಸಿಗೂ ಹೋಗ್ತಿರ್ತಾರೆ. ನಡ್ಕೊತು ಹೋಗೋ ಮುಂದೆ ಕೆಲವೊಂದು ನದಿಗಳು ಇರ್ತಾವೆ, ಕೆಲವೊಂದು ಹಳ್ಳ ಕೊಳ್ಳಗಳು ಇರ್ತಾವೆ. ಅವರು ಒಬ್ಬರು 3 ಜನ 4 ಜನ 10 ಜನ ಮಕ್ಕಳು ಹೋಗ್ತಿರ್ತಾರೆ. ಎಲ್ಲರೂ ಅದೇ ವಯಸ್ಸಿನಿರ್ತಾರೆ ಮತ್ತು ಅವ್ರಿಗೆ ಅಷ್ಟೊಂದು ತಿಳುವಳಿಕೆ ಇರೋಲ್ಲ. ಒಂದು ಮಗು ಹೋತಂದ್ರೆ ಅವ್ರು ಹಿಂಬಾಲಿಸಿ ಹೋಗಿಬಿಡ್ತಾರೆ. ಒಮ್ಮೊಮ್ಮೆ ನದಿಗಳು ಮೇಲೆ ನೀರು ಜಾಸ್ತಿ ಮಳೆ ಆಗೋ ಮುಂದೆ ನದಿಗಳು ಸ್ವಲ್ಪ ಇದ್ದದ್ದು ನಾವು ದಾಟೋದ್ರೊಳಗನ ನದಿಗಳು ಹೆಚ್ಚಿಗೆ ಹರಿಯಕತ್ತಿ ಬಿಡ್ತಾವೆ, ನೀರಿನ ಮಟ್ಟ ಏರ್ತಾ ಹೋಗ್ತದೆ, ಮಟ್ಟ ಏರ್ತಾ ಇದೆ. ನಾನು ಶಾಲೆಯಲ್ಲಿದ್ದಾಗ ಒಮ್ಮೆ ನಾನು ನಮ್ಮ ಊರಿನ ಹಳ್ಳಿ ಪಕ್ಕದಾಗ ನಮ್ಮ ಹೊಲದ ಪಕ್ಕದಲ್ಲಿ ಒಂದು ಹಳ್ಳಿತ್ತು, ನಾ ದಾಟ್ಕೊಂತ ಬರಕತ್ತಿದ್ದೆ. ದಾಟಾದ್ರಾಗ ನಾನು ಕುತ್ತಿಗೆತನ ನೀರು ಬಂತು, ನಾ ಬೇಗ ಓಡಿ ಬಂದೆ ಹೊರಗಡೆ. ಹಿಂಗೆ ನಾವು ಅದನ್ನು ಇಷ್ಟ ಆಯ್ತು ಅಂತೇಳಿ ನಾವು ಎಸ್ಟಿಮೇಷನ್ ಮಾಡಕ್ಕೆ ಬರಲ್ಲ. ನೀರಿನ ನಾವು ನೀರು ದಾಟೋದ್ರಾಗ ಅದ್ರದ್ದು ವೇಗ, ಅದ್ರ ವೇಗ, ಅದ್ರ ಶಕ್ತಿ ದೊಡ್ಡದಿರ ಹೆಚ್ಚಿಗೆ ಹಾಕೊಂತ ಹೋಗುತ್ತೆ. ಅದನ್ನು ನಿರ್ವಹಿಸಕ್ ಬರಲ್ಲ, ನಿರ್ವಹಿಸಲಿಕ್ಕೆ ಬರಗಲ್ಲ. ಹಾಗಾಗಿ ಸೈಕಲ್ ಈ ಮಕ್ಕಳು ಇವರೆಲ್ಲ ಈ ಸಂದರ್ಭದಲ್ಲಿ ನೀರಿನ ಹತ್ರ ಹೋಗೋದೆ, ದೂರ ಇರೋದೇ ಒಳ್ಳೇದು, ದೂರ ಇರೋದೇ ಒಳ್ಳೇದು. ಇನ್ನೊಂದು, ಇಂಥ ಮಕ್ಕಳು ಶಾಲೆಗೆ ಅತಿ ಮಳೆ ಬಂದಾಗ ಕಳಿಸ್ಲೇಬಾರದು, ಮನೆಯಲ್ಲೇ ಓದಿಕೊಳ್ಳಾಕ ಹೇಳ್ಬೇಕು. ಅತಿ ನಾವು ಎಲ್ಲೋ ಪಾಲಕರ ಜೊತೆಗಿದ್ರೆ, ಹಾ ಪಾಲಕರು ದೊಡ್ಡವ್ರ ಅವ್ರ ಜೊತೆಗಿತ್ತಂದ್ರ ಓಕೆ. ಮತ್ತೆ ಈ ನಗರ ಪ್ರದೇಶದಲ್ಲಿ ಏನು, ಮತ್ತು ಈ ಶಾಲೆ ಮಕ್ಕಳು ಕೆಲವೊಂದು 2-ವೀಲರ್ಸ್ ಮೇಲೆ ಹೋಕ್ಕಾವು, ಕಾಲೇಜ್ ಮಕ್ಕಳು ಸೈಕಲ್ ಮೇಲೆ ಹೋಕ್ಕಾವು. ಆ ಮಕ್ಕಳು ಈ ಒಂದು ಇಂಥ ಸಾಹಸಕ್ಕೆ ಇಳಿಬಾರ್ದು, ನದಿಯ ಹಳ್ಳ ಕೊಳ್ಳ ದಾಟೋದು, ಕೆಲವೊಂದು ಸೇತುವೆಗಳು ಬ್ರಿಡ್ಜಸ್ ಕೆಲವೊಂದು ಕೆಳಗೆ ಬಂದಿರುತ್ತೆ, ಕೆಳಗೆ ಬಂದಿರ್ತೈತಿ, ಅದ್ರ ಮ್ಯಾಲನು ನೀರು ಬರಬಹುದು. ನೀರಿನ ಸೆಳೆತ ಅತಿ ಜಾಸ್ತಿ ಇರ್ತೈತಿ. ಕೆಲವೊಂದು ತೇಲಿಕೊಂಡು ಹೋಗ್ತಾವ ಮಕ್ಕಳು, ಕೆಲವೊಂದು ಮಕ್ಕಳು ಹೊಂಡ ಐತಿ ಕೆರೆ ಐತಿ ಈಜಾಡ್ಲಿಕ್ಕೆ ಪ್ರಯತ್ನ ಮಾಡ್ತಾವ್ರಿ, ಅವ್ರಿಗೇನೋ ಒಂದು ಹುಮ್ಮಸ. ಈ ಒಂದು ಇದಕ್ಕೆ ಸಾಹಸ ಮಾಡಕ್ ಹೋಗ್ಬಾರ್ದು, ಮಾಡಬಾರ್ದು. ಆಮೇಲೆ ಪಾಟೀಲ್ರೆ ಇನ್ನೊಂದು, ಈಗ ಮಳೆ ಬಂದ ಸಂದರ್ಭದಲ್ಲಿ ರೋಡಿನ ಮಟ್ಟ, ಅದರ ರೋಡಿನ ಎತ್ತರ ಮತ್ತೆ ನೀರಿನ ಎತ್ತರ ಸಮ ಆಗಿರ್ತದೆ, ಸಮ ಆಗಿರ್ತದೆ. ಕೆಲವು ಜನ ರೋಡ್ ಹೇಗಿದ್ರು ಹೀಗೆ ಇರ್ತದ ಅಂತೇಳಿ ರೋಡಿನ ಮೇಲೆ ಹೋಗ್ತಾರ. ಅದು ಹೌದು, ಅದು ರೋಡ್ ಇರಲ್ಲ, ಅಲ್ಲಿ ರೋಡ್ ಇರಲ್ಲ, ಅಲ್ಲಿ ಒಂದು ಒಳಗೆ ತೆಗ್ಗುನೇ ಇರಬಹುದು. ಇದು ಅನಾಹುತ ಅಲ್ಲ, ನಾಶನ ಆಗುತ್ತೆ. ಕೆಲವೊಮ್ಮೆ ಬೈಕ್ ಕಾರು ಒಳಗೆ ಸಿಕ್ಕೊಂಡ್ಬಿಡ್ತಾವ, ಹೋಗೇ ಬಿಡ್ತಾವ. ಎಷ್ಟು ಅನಾಹುತ ಆಗಿದೆ ಇದು. ಇದು ನಗರ ಪ್ರದೇಶದಲ್ಲಿ ಇದು ಸೂಕ್ಷ್ಮವಾಗಿರ್ತದೆ, ಸೂಕ್ಷ್ಮವಾಗಿರ್ತೈತಿ. ಏನೋ ಒಂದು ಓವರ್ ಬ್ರಿಡ್ಜಸ್ ಕೆಳಗೆ ಸ್ವಲ್ಪ ತಗ್ಗನ ಇರ್ತೈತಿ, ಅಲ್ಲಿ 5 ಫೂಟ್ 6 ಫೂಟ್ ನೀರ್ಬೋದು. 2-ವೀಲರ್ 4-ವೀಲರ್ ಅಲ್ಲಿ ಓಡಿಸಲಿಕ್ಕೆ ಪ್ರಯತ್ನಿಸಬಾರ್ದು. ನಾವು ಹೆಂಗಾರ ದಾಟಿಕೊಂಡು ಹೋಗ್ಬಾರ್ದು, ಹುಚ್ಚು ಸಾಹಸ ಮಾಡಬಾರ್ದು. ತಮ್ಮ ಬಗ್ಗೆ ತಾವು ಕಾಳಜಿ ಇರಬೇಕು, ತಮ್ಮ ಕುಟುಂಬದವ್ರ ಬಗ್ಗೆ ಸ್ವಲ್ಪ ಅಭಿಮಾನ ಇರಲಿ, ಇರಬೇಕು. ತಾವು ಈ ಸಂದರ್ಭದಲ್ಲಿ ನಮ್ಮ ರೈತರಿಗೆ ಸಾರ್ವಜನಿಕರಿಗೆ ಉತ್ತಮವಾದ ಸಲಹೆಯನ್ನು ನೀಡಿದ್ದೀರಿ, ತಮಗೆ ತುಂಬ ತುಂಬ ಧನ್ಯವಾದಗಳು ಪಾಟೀಲ್ರೆ. ಧನ್ಯವಾದಗಳು. ಎಲ್ಲ ಕೇಳುಗರಿಗೂ ಮತ್ತೊಮ್ಮೆ ಹವಾಮಾನ ಮಿತ್ರ ಕಾರ್ಯಕ್ರಮಕ್ಕೆ ಸ್ವಾಗತ. 3 ಕಾರ್ಯಕ್ರಮ ಈಗಾಗಲೇ ನಾವು ಪ್ರಸಾರ ಮಾಡಿದ್ದು ಇದ್ದು, ಅನೇಕ ಕೇಳುಗರು ಮತ್ತು ಆ ಕಾರ್ಯಕ್ರಮವನ್ನು ಮೆಚ್ಚಿ ಅನೇಕ ಜನ ನಮಗೆ ವಾಟ್ಸಪ್ ಮೂಲಕ ಮಾಹಿತಿಯನ್ನು ಮಾಡಿದ್ದಾರೆ ಮತ್ತು ಪ್ರಶ್ನೆಯನ್ನು ಕೂಡ ಕೇಳಿದ್ದಾರೆ. ಹಾಗಾಗಿ ಈ ಹವಾಮಾನ ಇವತ್ತು ನಮಗೆ ತುಂಬ ಮಹತ್ವದ ವಿಷಯ, ಎಲ್ಲರೂ ಕೂಡ ಕಾಳಜಿ ವಹಿಸ್ತಾ ಇದ್ದಾರೆ. ನಾವು ಕೂಡ ಸಾಧ್ಯವಾದಷ್ಟು ಕಾರ್ಯಕ್ರಮ ಮಾಡಬೇಕು ಅನ್ನೋದು ಸರ್ಕಾರದ ಈ ಒಂದು ಇಲಾಖೆಯ ಭಾವನೆಯಾಗಿದೆ. ಹಾಗಾಗಿ ಸರ್ಕಾರದ ಇಲಾಖೆಯ ಒಂದು ಧ್ಯೇಯವಾಗಿದೆ. ಇವತ್ತು ಪುನಃ ನಾವು 4ನೇ ಕಾರ್ಯಕ್ರಮಕ್ಕೆ ಹೋಗುವ ಮುನ್ನ ಏನೇನು ವಿಷಯಗಳು ನಾವು ಮುಂದಿನ ಕಾರ್ಯಕ್ರಮಕ್ಕೆ ನಾವು ತೆಗೆದುಕೊಂಡು ಹೋಗಬೇಕು ಅನ್ನೋದ್ರ ಕುರಿತು ಮಾಹಿತಿಯನ್ನು ನೀಡ್ತಾ ಇದ್ದೇವೆ. ಎಂದಿನಂತೆ ನಮ್ಮ ಜೊತೆಗೆ ಇವತ್ತು ಕಾರ್ಯಕ್ರಮದ ಸಂಯೋಜಕರಾದ ಶ್ರೀ ಮಹೇಶ್ ಅವರು ಇದ್ದಾರೆ. ಮಹೇಶ್ ಅವರೇ, ಇನ್ನೊಮ್ಮೆ ತಮಗೆ ಸ್ವಾಗತ, ನಮಸ್ಕಾರ. ಧನ್ಯವಾದಗಳು. ಎಲ್ಲ ಶ್ರೋತೃಗಳಿಗೂ ನಮಸ್ಕಾರ. ನಾನು ಮಹೇಶ್ ಅಂತ, ಪರಿಸರ ನಿರ್ವಹಣಾ ಮತ್ತು ನೀತಿ ಸಂಶೋಧನಾ ಸಂಸ್ಥೆಯಲ್ಲಿ ನಿರ್ದೇಶಕನಾಗಿ ಕೆಲಸ ಮಾಡ್ತಾ ಇದ್ದೀನಿ. ಈ ಒಂದು ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ತಮ್ಮೆಲ್ಲರಿಗೂ ಸ್ವಾಗತ ಕೋರ್ತೀನಿ. ಈ ಒಂದು ಕಾರ್ಯಕ್ರಮ ಬಹಳ ಮುಖ್ಯವಾದಂಥ ಕಾರ್ಯಕ್ರಮ, ಬಹಳ ಒಳ್ಳೆಯ ನಿಟ್ಟಿನಲ್ಲಿ ಈ ಕಾರ್ಯಕ್ರಮ ನಡ್ಕೊಂಡು ಬರ್ತಾ ಇದೆ. 3 ಕಾರ್ಯಕ್ರಮಗಳನ್ನು ನಾವು ಆಲ್ರೆಡಿ ಪ್ರಸಾರ ಮಾಡಿದ್ದೀವಿ. 15 ದಿನಗಳಿಗೊಮ್ಮೆ ಈ ಒಂದು ಕಾರ್ಯಕ್ರಮ ಪ್ರಸಾರವಾಗ್ತಿದೆ, ತಮಗೆಲ್ಲ ಗೊತ್ತಿದೆ. ಈ ಒಂದು 3ನೇ ಕಾರ್ಯಕ್ರಮ ಆದ ನಂತರ ಈಗ ನಾವು 4ನೇ ಕಾರ್ಯಕ್ರಮದಲ್ಲಿ ಈಗ ಭಾಗವಹಿಸ್ತಾ ಇದ್ದೀವಿ. ಈ ಕಾರ್ಯಕ್ರಮದಲ್ಲಿ ಬಹಳ ಮುಖ್ಯವಾಗಿ ಅರಣ್ಯಕ್ಕೆ ಸಂಬಂಧದಂಥ ವಿಷಯಗಳನ್ನು ನಾವು ಪ್ರಸಾರ ಮಾಡ್ತೀವಿ. ಅರಣ್ಯಕ್ಕೆ ಸಂಬಂಧದಂಥ ವಿಚಾರಗಳ ಬಗ್ಗೆ ಮಾತಾಡೋಕ್ಕಿಂತ ಮುಂಚೆ ಪೂರ್ವಭಾವಿಯಾಗಿ ಈಗ ಆಲ್ರೆಡಿ ನಾವು ಏನು ರಾಜ್ಯ ಮಟ್ಟದಲ್ಲಿ ಮತ್ತು ಈ ಒಂದು ಜಿಲ್ಲಾ ಮಟ್ಟದಲ್ಲಿ ಎಲ್ಲ ಜಿಲ್ಲೆಗಳಲ್ಲೂ ಸಹ ಈ ಹವಾಮಾನ ಬದಲಾವಣೆ ಕಾರ್ಯಯೋಜನೆ ಏನಿದೆ ಮತ್ತು ಎಲ್ಲ ಪ್ರಮುಖ ಇಲಾಖೆಗಳು ಏನು ಕಾರ್ಯಕ್ಷಮತೆಗಳನ್ನು ನಿಗದಿಪಡಿಸ್ಕೊಂಡಿದ್ದಾರೆ, ಆ ಒಂದು ಕಾರ್ಯಕ್ಷಮತೆ ಸೂಚ್ಯಾಂಕಗಳ ವಿಚಾರಕ್ಕೆ ಸಂಬಂಧಪಟ್ಟಂಗೆ ಜಿಲ್ಲಾ ಮಟ್ಟದಲ್ಲಿ ತರಬೇತಿಗಳನ್ನು ಹಮ್ಮಿಕೊಂಡು ಎಲ್ಲ ಜಿಲ್ಲೆ ಮಟ್ಟದ ಅಧಿಕಾರಿಗಳಿಗೆ ಈ ಕಾರ್ಯಕ್ಷಮತೆಗಳ ಬಗ್ಗೆ ಮತ್ತು ಯಾವ ರೀತಿ ಅವನ್ನು ಅನುಷ್ಠಾನ ಮಾಡಬೇಕಾಗುತ್ತೆ ಮುಂದಿನ 5 ವರ್ಷಗಳಲ್ಲಿ, ಅಂದರೆ 2030ರವರೆಗೆ ಯಾವ ರೀತಿ ನಾವು ಈ ಹವಾಮಾನ ಬದಲಾವಣೆ ವಿಚಾರಕ್ಕೆ ಸಂಬಂಧಿಸಿದಂತೆ ಹೊಂದ್ಕೊಂಡು ಹೋಗಬೇಕಾಗುತ್ತೆ, ಯಾವ ರೀತಿಯಾದಂಥ ಒಂದು ಯೋಜನೆಗಳನ್ನು ಹಮ್ಮಿಕೊಳ್ಬೇಕಾಗುತ್ತೆ ಅನ್ನೋದನ್ನು ಜಿಲ್ಲಾ ಮಟ್ಟದಲ್ಲಿ ನಾವು ವಿಷಯಗಳನ್ನು ವಿನಿಮಯ ಮಾಡ್ಕೊತಾ ಇದ್ದೀವಿ ಜಿಲ್ಲಾ ಮಟ್ಟದ ಅಧಿಕಾರಿಗಳಿಗೆ. ಈ ಒಂದು ಕಾರ್ಯಕ್ರಮಕ್ಕೆ ತಮಗೆ ಮತ್ತೊಮ್ಮೆ ಸ್ವಾಗತವನ್ನು ಕೋರ್ತಾ, ನಮ್ಮ ಏನು 3ನೇ ಕಾರ್ಯಕ್ರಮದಲ್ಲಿ ನಮ್ಮ ಒಂದು ಶ್ರೋತೃಗಳು ಏನಿದ್ದಾರೆ ಅವಳು ಬಹಳ ಪರಿಣಾಮಕಾರಿಯಾಗಿ ಭಾಗವಹಿಸಿ ಕೆಲವು ಅನಿಸಿಕೆಗಳನ್ನು, ಅಭಿಪ್ರಾಯಗಳನ್ನು ಮತ್ತು ಕೆಲವು ಸೂಚನೆಗಳನ್ನು ಕೊಟ್ಟಿದ್ದಾರೆ. ಆ ಸೂಚನೆಗಳ ಮತ್ತು ಈ ಒಂದು ಏನು ಅಭಿಪ್ರಾಯ ವ್ಯಕ್ತಪಡಿಸಿದರೆ ಅದರ ವಿಶ್ಲೇಷಣೆ ಮಾಡಿ ನಮ್ಮ ಸಂಸ್ಥೆಯ ವಿಜ್ಞಾನಿಯಾದಂಥ ಶ್ರೀ ಅಕ್ಷಯ್ ಚಕ್ರವರ್ತಿಯವರು ನಿಮ್ಮ ಮುಂದೆ ಅವನ್ನು ಇಡ್ತಾ ಇದ್ದಾರೆ. ಈ ಕಾರ್ಯಕ್ರಮ ಈ ರೀತಿ ಮುಂದುವರಿತಾ ಹೋಗುತ್ತೆ. ಅಕ್ಷಯ್ ಚಕ್ರವರ್ತಿಯವರಿಗೆ ಈ ಒಂದು ವಿಷಯವನ್ನು ಮಂಡಿಸ್ಬೇಕು ಅಂತಂದ್ಬಿಟ್ಟು ಕೇಳ್ಕೊಂತೀನಿ. ಧನ್ಯವಾದಗಳು ಮಹೇಶ್ ಸರ್. ಎಲ್ಲರಿಗೂ ನಮಸ್ಕಾರ. ಈಗ ಮೂರನೇ ನಾವು ಕಾರ್ಯಕ್ರಮದಲ್ಲಿ ಸಾಕಷ್ಟು ನಮಗೆ ಫೀಡ್ಬ್ಯಾಕ್ ಬಂತು. ಸುಮಾರು 11 ಜನ ಇದ್ರ ಬಗ್ಗೆ ಅವ್ರ ಅನಿಸಿಕೆನ ಕೊಟ್ಟಿದ್ದಾರೆ. ಮೊದಲಾಗಿ ಪ್ರಕಾಶ್ ಅಂತ ಅವರು ಬಿಜಾಪುರ್ ಡಿಸ್ಟ್ರಿಕ್ಟಿಂದ ಮಾತಾಡಿದ್ರು. ಅವ್ರು ಹೇಳಿದ್ರು ಈ ಹವಾಮಾನ ಪರಿವರ್ತನೆಯಿಂದ ಏನಾಗಿದೆ ಅಂದರೆ ಈ ಸಲ ನಮಗೆ ಮೇನಲ್ಲೇ ಭಾರಿ ಮಳೆ ಬಂದಿದೆ. ಈ ಮಳೆಯಿಂದ ಏನಾಗಿದೆ ಅಂದರೆ ಈ ಕೃಷಿ ಚಟುವಟಿಕೆ ಎಲ್ಲ ಒಂಥರ ಡಿಸ್ಟರ್ಬ್ ಆಗಿಬಿಟ್ಟಿದೆ. ಅಂದರೆ ನಮ್ಮದು ಅವ್ರದ್ದು ಏನು ರುಟೀನ್ ಅಸ್ತವ್ಯಸ್ತ ಆಗಿದೆ, ಅಸ್ತವ್ಯಸ್ತ ಆಗಿದೆ. ಆಮೇಲೆ ಈ ಮಣ್ಣು ಏನಾಗಿದೆ ಒಂಥರ ಗದ್ದೆ ಥರ ಆಗಿದೆ. ಸೊ ಅದರಲ್ಲಿ ಕೆಲಸ ಮಾಡೋಕ್ಕೆ ಅವ್ರಿಗೆ ವರ್ಕರ್ಸ್ಗೆ ಭಾಳ ಕಷ್ಟ ಆಗ್ತಾಯಿದೆ ಅಂತ ಅವರು ವ್ಯಕ್ತಪಡಿಸಿದ್ದಾರೆ. ಆಮೇಲೆ ಇನ್ನೊಂದು ಏನಂದರೆ ಮಳೆಯಿಂದ ಸಾಕಷ್ಟು ರೈತರಿಗೆ ಹಾನಿಯಾಗಿದೆ. ಯಾಕೆಂದರೆ ಕಟಾವ್ ಸಮಯದಲ್ಲಿ ಮಳೆ ಬಂದರೆ ಏನಾಗುತ್ತೆ, ಎಲ್ಲ ಒದ್ದೆ ಆಗಿ ಒಂಥರ ಅದಕ್ಕೆ ಇದು ಏನಂದರೆ ರೋಗ ಬರಕ್ಕೆ ಆಸ್ಪತ್ರೆ ಜಾಸ್ತಿ ಆಗುತ್ತೆ. ಸೊ ಅದರಿಂದ ಸಾಕಷ್ಟು ಬಡ ಫ್ಯಾಮಿಲೀಸ್ಗೆ, ರೈತರ ಫ್ಯಾಮಿಲೀಸ್ಗೆ ಇದು ಭಾಳ ಹೊಡೆತ ಬಿದ್ದಿದೆ ಈ ಥರ ಮಳೆ ಪ್ರೀ ಮಾನ್ಸೂನ್ನಲ್ಲಿ ಬರೋದು. ಅದಕ್ಕೆ ಸರ್ಕಾರ ಏನಾದರೂ ಅವ್ರಿಗೆ ಕಾಂಪನ್ಸೇಷನ್ನು ಅನೌನ್ಸ್ ಮಾಡಬೇಕಂತ ಅವರು ವ್ಯಕ್ತಪಡಿಸಿದ್ದಾರೆ. ಆಮೇಲೆ ಅವ್ರು ಏನು ಹೇಳಿದ್ದಾರೆ, ಈ ಥಂಡರ್ ಸ್ಟಾಮ್ನು ಭಾಳ ಬಂದಿದೆ, ಗಾಳಿ ವಿಪರೀತ ಬಿರುಗಾಳಿ ಆಮೇಲೆ ಧೂಳು ಇದರಿಂದನೂ ಸಿಡುಗಳು ಇದರಿಂದ ಏನಾಗಿದೆ ಅಂದರೆ ಅವ್ರದ್ದು ಹೆಲ್ತ್ ಬಹಳ ಎಫೆಕ್ಟ್ ಆಗಿದೆ. ಇದರಿಂದ ಅವ್ರಿಗೆ ಜಾಯಿಂಟ್ ಪೇನ್ಸ್ ಆಗಲಿ ಆಮೇಲೆ ಲಂಗ್ ಇನ್ಫೆಕ್ಷನ್ ಆಗಲಿ ಹೆಚ್ಚಾಗಿದೆ ನಮ್ಮ ಬಿಜಾಪುರ ಜಿಲ್ಲೆಯಲ್ಲಿ ಅಂತ ಅವರು ಅನಿಸಿಕೆನ ಹಂಚಿಕೊಂಡಿದ್ದಾರೆ. ಆಮೇಲೆ ಇನ್ನೊಬ್ಬರು ಏನಂದರೆ ಕೃಷ್ಣಯ್ಯ ಅಂತ ಅವರು ಅರ್ಕಲ್ಗೂಡು ಹಾಸನ್ ಇಂದ ಹೇಳಿದ್ದಾರೆ. ಯಾಕೆ ಅವ್ರು ಹೇಳಿದ್ದಾರೆ ಇಂಥ ಕಾರ್ಯಕ್ರಮ ನಮಗೆ ಭಾಳ ಉಪಯೋಗ ಆಗುತ್ತೆ. ಯಾಕಂದರೆ ಸಮಯದಲ್ಲಿ ನಮಗೆ ಏನು ಕ್ಲೈಮೇಟ್ ಇರುತ್ತೆ, ಏನು ಹವಾಮಾನ ಇರುತ್ತೆ ಅದ್ರ ಬಗ್ಗೆ ನಮಗೆ ಸುದ್ದಿ ಸಿಕ್ಕತ್ತೆ. ಇಂಥ ಕಾರ್ಯಕ್ರಮಗಳು ಮತ್ತೆ ನಾವು ಇನ್ನೂ ಜಾಸ್ತಿ ಫ್ರೀಕ್ವೆನ್ಸಿನಲ್ಲಿ ಇನ್ನು ಮಾಡಬೇಕಾಗತ್ತೆ. ಆಮೇಲೆ ಏನಂದರೆ ಹಳ್ಳಿ ಮಟ್ಟದಲ್ಲಿ ಏನಾಗುತ್ತೆ ಇದ್ರ ಬಗ್ಗೆ ಏನಾದರೂ ನಿಮ್ಮ ಹತ್ರ ಮಾಹಿತಿ ಇದ್ದರೆ ಅದನ್ನ ನೀವು ಹಂಚ್ಕೊಂಡ್ರೆ ನಮಗೆ ಭಾಳ ಉಪಯೋಗ ಆಗುತ್ತೆ ಅಂತ ಅವರು ಕೃಷ್ಣಯ್ಯ ಅವರು ತಿಳಿಸಿದ್ದಾರೆ ನಮ್ಮನ್ನು. ಆಮೇಲೆ ಇನ್ನೊಬ್ಬರು ಬಜರಂಗ್ ನಾಯಕ್ ಅಂತ ಕಾಗೇವಾಡ ತಾಲೂಕು ಬೆಳಗಾವಿಯಿಂದ ಹೇಳಿದ್ದಾರೆ, ಈ ಮಳೆ ನಮ್ಗೆ ಏನು ಬಂತು ಮೇನಲ್ಲಿ ಅದು ಭಾಳ ನಮಗೆ ಉಪಯೋಗ ಆಯಿತು. ಯಾಕೆಂದರೆ ಈ ಮೇ ಮಳೆಯಲ್ಲಿ ಏನಾಗುತ್ತೆ ಅಂದರೆ ಜೋಳ ಮತ್ತು ಕಬ್ಬನ ಇದು ಬಿತ್ತನೆ ಮಾಡೋಕ್ಕೆ ಅವರು ಶುರು ಮಾಡ್ತಾರೆ ರೈತರು. ಸೊ ಇದರಿಂದ ಏನಾಗುತ್ತೆ ಅಂದರೆ ಈ ಕುಡಿಯೋ ನೀರು ವ್ಯವಸ್ಥೆನೂ ಚೆನ್ನಾಗಾಗಿದೆ. ಆಮೇಲೆ ಈ ಪ್ರೋಗ್ರಾಮ್ ನೀವು ಏನು ಮಾಡಿದ್ದೀರಾ ಅದು ಭಾಳ ನಮಗೆ ಉಪಯೋಗ ಆಗ್ತಾಯಿದೆ, ಇದು ಇನ್ನೂ ಮುಂದೆ ಬರಲಿ ಅಂತ ಹೇಳಿಬಿಟ್ಟು ಅವರು ಸೂಚನೆಯನ್ನು ನಮಗೆ ಕೊಟ್ಟಿದ್ದಾರೆ. ಆಮೇಲೆ ಇನ್ನೊಬ್ಬರು ಮಾಧವ್ ಪಾಟೀಲ್ ಅಂತ ಇವರು ಒಂದು ಇದು ಇಟ್ಕೊ ಸಂಸ್ಥೆನ ಇಟ್ಕೊಂಡಿದ್ದಾರೆ. ಯಾರು ಈ ಸಂಸ್ಥೆಯಿಂದ ಅವರು ಸಾಕಷ್ಟು ಕೃಷಿ ಆಮೇಲೆ ಪತ್ತಿಗಳನ್ನ ಎಲ್ಲರಿಗೂ ಪ್ರಾಡಕ್ಟ್ಸ್ನ ಎಲ್ಲ ಹಂಚ್ಕೊಳ್ಳೋಕ್ಕೆ ಆಮೇಲೆ ರೈತರನ್ನ ಅವ್ರು ಯಾವ ಥರ ಹೆಲ್ಪ್ ಮಾಡ್ಬೋದು ಅದ್ರ ಬಗ್ಗೆ ಎಲ್ಲ ಸಾಕಷ್ಟು ಅವರು ಕಾಳಜಿ ವಹಿಸ್ಕೊಂಡಿದ್ದಾರೆ. ಇವ್ರು ಹೇಳಿದ್ರು ನಮ್ಮ ಬೆಳಗಾವಿನಲ್ಲಿ ಈ ಮಳೆ ಬಂದ್ರಿಂದ ಸಾಕಷ್ಟು ಜನಕ್ಕೆ ಬಿತ್ತನೆ ಮಾಡೋಕ್ಕೆ ಆಸಕ್ತಿ ಹೆಚ್ಚು ಅನುಕೂಲ ಆಗಿದೆ. ಆಮೇಲೆ ಇವರು ಅರಣ್ಯ ಇಲಾಖೆ ಮತ್ತು ಕೃಷಿ ಇಲಾಖೆ ಎರಡೂ ಸೇರಿಬಿಟ್ಟು ಫಾರ್ಮರ್ಸು ಆಮೇಲೆ ಸ್ಕೂಲ್ ಹೋಗುವ ಮಕ್ಕಳು ಆಮೇಲೆ ಯೂತು ಅವ್ರನ್ನ ಎಲ್ಲ ಸೇರ್ಕೊಂಬಿಟ್ಟು ಅವರು ಸುಮಾರು 50,000 ಸೀಡ್ಲಿಂಗ್ಸ್ ಆಫ್ ಗೋಡಂಬಿ ಅದೇ ಕ್ಯಾಶ್ಯೂ ಸೀತಾಫಲ ಮತ್ತಿ ಹೊನ್ನೆ ಆಮೇಲೆ ಬೇರೆ ಇದು ಒಳ್ಳೆ ಸಸಿಗಳನ್ನ ಅವರು ನೆಟ್ಟಿದ್ದಾರಂತೆ. ಸುಮಾರು 50,000 ಸೀಡ್ಲಿಂಗ್ಸ್ನ ಅವ್ರಿಗೆ ಅನುಕೂಲ ಆಯಿತು ಈ ಮಳೆಯಿಂದ. ಆಮೇಲೆ ಇನ್ನು ವಿಲೇಜಸ್ ಲೈಕ್ ಉದ್ರಮಹಟ್ಟಿ ಆಮೇಲೆ ಹೊಸಂತಮೂರು ಆಮೇಲೆ ಸುದ್ಗೆ ಕಟ್ಟಿ ಆಮೇಲೆ ಮರಣಹೊಳ್ಳು ಇದರಿಂದ ಏನಾಗಿದೆ ಅಂದರೆ ಎಲ್ಲ ಕಮ್ಯುನಿಟಿ ಇದು ನಮ್ದು ಏನು ರೈತರ ಕಮ್ಯುನಿಟಿ ಇದೆ ಫ್ಯಾಮಿಲೀಸ್ ಇದೆ ಅವ್ರಿಗೆ ಭಾಳ ಉತ್ಸಾಹ ಬಂದಿದೆ. ಆಮೇಲೆ ಅವ್ರು ಏನಂದರೆ ಸುಮಾರು ರೈತರು ಯಾರಿಗೆ ಆಸಕ್ತಿ ಇದೆ ಮತ್ತು ಯಾರಿಗೆ ಶಕ್ತಿ ಇದೆ ಅವರೆಲ್ಲ ಬಯೋಗ್ಯಾಸ್ ಪ್ಲಾಂಟ್ಸ್ನ ಮಾಡಿಟ್ಟಿದ್ದಾರೆ. ಆಮೇಲೆ ಇದು ರಸ್ತೆ ಬದಿ ಎಲ್ಲ ಅವರು ಈ ಕಟಿಂಗ್ಸ್ ಆಫ್ ಟ್ರೀಸ್ ಅವೆನ್ಯೂ ಟ್ರೀಸ್ ಎಲ್ಲ ಅವರು ನೆಟ್ಟಿದ್ದಾರೆ ಅಂತ ಹೇಳಿದ್ದಾರೆ. ಸೊ ಆಮೇಲೆ ಇನ್ನು ಕೆಲವರು ಏನು ಮಾಡಿದ್ದಾರೆ ಅಂದರೆ ಎಲ್ಲ ವೇಸ್ಟು ಏನಿದೆ ಸುತ್ತಮುತ್ತ ಎಲ್ಲ ಸಂಗ್ರಹಿಸಿ ಅದು ಬಯೋಗ್ಯಾಸ್ ಪ್ಲಾಂಟ್ಗೆ ಮತ್ತು ಮನ್ಯೂರ್ ಪಿಟ್ ಮಾಡಲಿಕ್ಕೆ ಭಾಳ ಅವ್ರಿಗೆ ಅನುಕೂಲ ಆಗುತ್ತೆ. ಆಮೇಲೆ ಅವ್ರು ಏನು ಹೇಳಿದ್ರು ಅಂದರೆ ಈ ಆಡಿಯೋ ಕ್ಲಿಪ್ನ ನಮಗೆ ನೀವು ಈ ಪ್ರೋಗ್ರಾಮ್ದು ಎಲ್ಲ ಆಡಿಯೋ ಪ್ರೋಗ್ರಾಮು ಈ ಪ್ರೋಗ್ರಾಮ್ದು ನಮಗೆ ಕಳಿಸಿ, ಸೊ ನಾವು ಬೇರೆಯವ್ರಿಗೂ ಇದನ್ನ ನಾವು ತಿಳಿಸ್ತೀವಿ ಅಂತ ನಮಗೆ ಅವರು ಸೂಚನೆ ಕೊಟ್ಟಿದ್ದಾರೆ. ಸೊ ಈ ಥರ ಬೇರೆಯವ್ರೂ ಏನು ಇದ್ದರು ನಮಗೆ ಫೀಡ್ಬ್ಯಾಕ್ ಬಂದಿದೆ, ಅವರು ಈ ಪ್ರೋಗ್ರಾಮ್ನ ಇನ್ನೂ ಹೆಚ್ಚಿಗೆ ಮಾಡಿ, ಆಮೇಲೆ ಇದು ಇನ್ನೂ ನಮಗೆ ಭಾಳ ಇದರಿಂದ ಉಪಯೋಗ ಆಗುತ್ತೆ. ಆಮೇಲೆ ಮುಂದಿನ ಒಂದು 15 ದಿವಸ ಅಥವಾ 20 ದಿವಸ ಹವಾಮಾನ ಹೆಂಗಿರುತ್ತೆ ಇದ್ರ ಬಗ್ಗೆ ಆ ಸ್ಥಿತಿನ ನಮಗೆ ನೀವು ತಿಳಿಸಿದ್ರೆ ನಮ್ಗೆ ಇನ್ನೂ ಅನುಕೂಲ ಆಗುತ್ತೆ ಅಂತ ಹೇಳಿಬಿಟ್ಟು ವ್ಯಕ್ತಪಡಿಸಿದ್ದಾರೆ. ಹವಾಮಾನ ಮಿತ್ರ ಕಾರ್ಯಕ್ರಮದಲ್ಲಿ ಹವಾಮಾನ ಬದಲಾವಣೆಯಿಂದ ಉಂಟಾಗುವ ವಿವಿಧ ಪರಿಣಾಮಗಳು, ಅವುಗಳಿಂದ ಎದುರಿಸುವ ಸವಾಲುಗಳು ಈ ಕುರಿತು ರೈತರಿಂದ ಸಾರ್ವಜನಿಕರಿಂದ ಅಭಿಪ್ರಾಯ ಪಡೆಯಲಾಗುತ್ತಿದೆ. ಈ ಕುರಿತಾದ ಪ್ರಶ್ನೆ ಅಥವಾ ಸಂದೇಶ ಕಳಿಸಬಹುದಾದ ಮೊಬೈಲ್ ಸಂಖ್ಯೆ 9342063488. ಮತ್ತೊಮ್ಮೆ ಮೊಬೈಲ್ ಸಂಖ್ಯೆ 9342063488. ಇಮೇಲ್ ವಿಳಾಸ dcc-empri@karnataka.gov.in. ಇಂದಿನ ನಡೆ ನಾಳೆಗೆ ಹಸಿರು ಹಾದಿಯಾಗಲಿ, ಎಲ್ಲರ ಜವಾಬ್ದಾರಿಯಾಗಲಿ. ಸ್ವಚ್ಛ ಉಸಿರಿಗಾಗಿ, ಹಸಿರ ಬಾಳ್ವೆಗಾಗಿ ಒಂದಾಗಿ ಹೋರಾಡೋಣ. ಇಲ್ಲಿವರೆಗೆ ಹವಾಮಾನ ಮಿತ್ರ ಸರಣಿಯ 4ನೇ ಕಾರ್ಯಕ್ರಮದಲ್ಲಿ ಮುಂದಿನ 10 ದಿನಗಳೊಳಗೆ ಗಾಳಿ ಮಳೆಯಿಂದ ಎದುರಾಗುವ ಸಮಸ್ಯೆಗಳಿಂದ ಪಾರಾಗುವ ಕುರಿತು ಹವಾಮಾನ ತಜ್ಞ ಡಾಕ್ಟರ್ ಸಿಎಸ್ ಪಾಟೀಲ್ ಅವರ ಸಂದರ್ಶನ ಮತ್ತು ಕಳೆದ ವಾರ ಪ್ರಸಾರವಾದ ಕಾರ್ಯಕ್ರಮ ಆಲಿಸಿ ಅಭಿಪ್ರಾಯ ಕೇಳಿದ ಕೇಳುಗರಿಗೆ ಉತ್ತರವನ್ನು ನೀಡಿದವರು ಡಾಕ್ಟರ್ ಅಕ್ಷಯ್ ಚಕ್ರವರ್ತಿಯವರು. ಕಾರ್ಯಕ್ರಮದ ಪ್ರಸ್ತುತಿ ತಿಮ್ಮಪ್ಪ ಹೆಚ್ಚಗೌಡ, ಸಹಕಾರ ಸುಧಾರಾಣಿ ಟಿ ಮತ್ತು ರಾಜಲಕ್ಷ್ಮಿ. ರಾಜ್ಯವ್ಯಾಪಿ ಪ್ರಸಾರವಾದ ಈ ಕಾರ್ಯಕ್ರಮ ಆಕಾಶವಾಣಿ ಬೆಂಗಳೂರು ಕೇಂದ್ರದ ಕೊಡುಗೆ. ಕೃಷಿ ರಂಗ ಕಾರ್ಯಕ್ರಮದಲ್ಲಿ ಇದುವರೆಗೆ ಪ್ರಾಯೋಜಿತ ಕಾರ್ಯಕ್ರಮ ಮೂಡಿಬಂತು. ಇನ್ನು ಮುಂದೆ ತುರುವೇಕೆರೆ ತಾಲೂಕು ರಾಜ್ಯವ್ಯಾಪಿ ಪ್ರಸಾರದ ಕಾರ್ಯಕ್ರಮ ಮೂಡಿಬಂತು. ಆಕಾಶವಾಣಿ ಮಂಗಳೂರು. ಪಿಲಿಕುಳ ಅಭಿವೃದ್ಧಿ ಪ್ರಾಧಿಕಾರ ಮಂಗಳೂರು ಆಯೋಜಿಸುತ್ತಿರುವ ಹಣ್ಣುಗಳ ಮೇಳ 2025 ಇದೇ ಶನಿವಾರ ಮತ್ತು ಭಾನುವಾರ ಬೆಳಿಗ್ಗೆ 9 ಗಂಟೆಯಿಂದ ಸಂಜೆ 6 ಗಂಟೆಯವರೆಗೆ ಅರ್ಬನ್ ಹಾತ್ ಮಳಿಗೆಗಳ ಸಂಕೀರ್ಣ ಪಿಲಿಕುಳ ಇಲ್ಲಿ ನಡೆಯಲಿದೆ. ವಿವಿಧ ಜಾತಿಯ ಹಲಸು, ಮಾವು ಹಾಗೂ ಇತರ ಹಣ್ಣುಗಳು, ಔಷಧೀಯ ಸಸಿಗಳು, ಕಸಿ ಗಿಡಗಳು, ಬೀಜಗಳು, ವಿವಿಧ ಹಣ್ಣುಗಳಿಂದ ತಯಾರಿಸಲ್ಪಡುವ ಖಾದ್ಯಗಳು ಹಾಗೂ ಪಾನೀಯಗಳನ್ನು ಸವಿಯಲು ನೀವು ಬನ್ನಿ, ನಿಮ್ಮವರನ್ನು ಕರೆತನ್ನಿ. ಕೃಷಿಕರು ಮತ್ತು ಕಾರ್ಮಿಕರು ತಮ್ಮ ಬಡತನದ ಕಾರಣಗಳ ಬಗ್ಗೆ ಯೋಚನೆ ಮಾಡಬೇಕು. ಇವರ ಬಡತನ ಇವರನ್ನು ಶೋಷಣೆ ಮಾಡಿದವರ ಶ್ರೀಮಂತಿಕೆಯಲ್ಲಿ ಇದೆ. ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಪ್ರಕಟಣೆ, ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಸಂಶೋಧನಾ ಸಂಸ್ಥೆ, ಬೆಂಗಳೂರು. ಪಿಯುಸಿ ಪಾಸ್ ಆಯಿತೆ? ಉತ್ತಮ ಉದ್ಯೋಗ ಪಡೆಯಲು ಮುಂದೇನು ಕಲಿಯಬೇಕು ಎಂಬ ಚಿಂತೆಯೇ? ಹಾಗಿದ್ದರೆ ವೈದ್ಯಕೀಯ ವಲಯದಲ್ಲಿ ಉತ್ತಮ ಸೇವೆ ಸಲ್ಲಿಸುವ ಅವಕಾಶವಿರುವ ಪದವಿ ಮತ್ತು ಸ್ನಾತಕೋತ್ತರ ಕೋರ್ಸ್ಗಳಾದ ಆಪ್ಟೋಮೆಟ್ರಿ, ಅನಸ್ಥೇಷಿಯಾ ಮತ್ತು ಓಟಿ, ರೀನಲ್ ಡಯಾಲಿಸಿಸ್, ಮೆಡಿಕಲ್ ಲ್ಯಾಬೊರೇಟರಿ, ರೇಡಿಯಾಲಜಿ, ಎಮರ್ಜೆನ್ಸಿ ಅಂಡ್ ರೋಮೋಕೇರ್ ಟೆಕ್ನಾಲಜಿ, ರೆಸ್ಪಿರೇಟರಿ, ಆಕ್ಯುಪೇಷನಲ್ ಥೆರಪಿ ಅಲ್ಲದೆ ಹಾಸ್ಪಿಟಲ್ ಅಡ್ಮಿನಿಸ್ಟ್ರೇಷನ್ನಂತಹ ನ್ಯಾಕ್ ಮಾನ್ಯತೆ ಪಡೆದ ಅಲೈಡ್ ಹೆಲ್ತ್ ಕೋರ್ಸ್ಗಳು ಮತ್ತು ನರ್ಸಿಂಗ್ ಕೋರ್ಸ್ಗಳಾದ ಜಿಎನ್ಎಂ, ಬಿಎಸ್ಸಿ ನರ್ಸಿಂಗ್, ಎಂಎಸ್ಸಿ ನರ್ಸಿಂಗ್ಗಳು ಮಾತ್ರವಲ್ಲದೆ ಫಿಸಿಯೋಥೆರಪಿ ಪದವಿಯನ್ನು ಪಡೆಯಲು ವಿವರಗಳಿಗಾಗಿ ಮಂಗಳ ಸಮೂಹ ವಿದ್ಯಾಸಂಸ್ಥೆ ನೀರ್ಮಾರ್ಗ ಮಂಗಳೂರನ್ನು ಸಂಪರ್ಕಿಸಿ 9449595 9923 ಅಥವಾ www.mangalacollege.org ಅನ್ನು ಸಂಪರ್ಕಿಸಬಹುದು. ಪಿಲಿಕುಳ ಅಭಿವೃದ್ಧಿ ಪ್ರಾಧಿಕಾರ ಮಂಗಳೂರು ಆಯೋಜಿಸುತ್ತಿರುವ ಹಣ್ಣುಗಳ ಮೇಳ 2025 ಇದೇ ಶನಿವಾರ ಮತ್ತು ಭಾನುವಾರ ಬೆಳಿಗ್ಗೆ 9 ಗಂಟೆಯಿಂದ ಸಂಜೆ 6 ಗಂಟೆಯವರೆಗೆ ಅರ್ಬನ್ ಹಾತ್ ಮಳಿಗೆಗಳ ಸಂಕೀರ್ಣ ಪಿಲಿಕುಳ ಇಲ್ಲಿ ನಡೆಯಲಿದೆ. ವಿವಿಧ ಜಾತಿಯ ಹಲಸು, ಮಾವು ಹಾಗೂ ಇತರ ಹಣ್ಣುಗಳು, ಔಷಧೀಯ ಸಸಿಗಳು, ಕಸಿ ಗಿಡಗಳು, ಬೀಜಗಳು, ವಿವಿಧ ಹಣ್ಣುಗಳಿಂದ ತಯಾರಿಸಲ್ಪಡುವ ಖಾದ್ಯಗಳು ಹಾಗೂ ಪಾನೀಯಗಳನ್ನು ಸವಿಯಲು ನೀವು ಬನ್ನಿ, ನಿಮ್ಮವರನ್ನು ಕರೆತನ್ನಿ. ರೀ, ಒಂದೊಳ್ಳೆ ಇನ್ಶೂರೆನ್ಸ್ ಪಾಲಿಸಿ ಎಐ ಹತ್ರ ಕೇಳೋಣ. ಒಂದೊಳ್ಳೆ ಪಾಲಿಸಿ, ಅದರಲ್ಲಿ ಪ್ರೀಮಿಯಂ ಪೇಮೆಂಟ್ ಇರಬೇಕು ಲಿಮಿಟೆಡ್, ಅದೇ ಇನ್ಕಮ್ ಬರ್ತಾ ಇರಬೇಕು ಲೈಫ್ ಟೈಮ್. ಎಲ್ಐಸಿಯ ಜೀವನೋತ್ಸವ. ವಾವ್, ಲೈಫ್ ಟೈಮ್ ಸೆಲೆಬ್ರೇಷನ್ ಆಚರಿಸಿ. ಎಲ್ಐಸಿಯ ಜೀವನೋತ್ಸವನೊಂದಿಗೆ ಫ್ಯೂಚರ್ ಸೆಟ್ ಆಗುತ್ತೆ. ಈಗ ಮಂಗಳೂರು ಕೃಷಿ ಉತ್ಪನ್ನ ಮಾರುಕಟ್ಟೆ ಸಮಿತಿಯ ಇಂದಿನ ಧಾರಣೆಗಳು. ಹಳೆ ಅಡಿಕೆ ಕ್ವಿಂಟಾಲಿಗೆ 36,000 to 52,000, ಹೊಸ ಅಡಿಕೆ ಕ್ವಿಂಟಾಲಿಗೆ 36,000 to 47,500, ಕೋಕಾ ಕ್ವಿಂಟಾಲಿಗೆ 28,000 to 31,000, ಕೊಬ್ಬರಿ ಸ್ಥಳೀಯ ಮಿಲ್ಲಿಂಗ್ ಕ್ವಿಂಟಾಲಿಗೆ 8,000 to 11,000, ತೆಂಗಿನಕಾಯಿ ಒಂದನೇ ವರ್ಗ 1,000 25,000 to 30,000, ಎರಡನೇ ವರ್ಗ 1,000 22,000 to 28,000, ಅಕ್ಕಿ ಸ್ಥಳೀಯ ಕ್ವಿಂಟಾಲಿಗೆ 4,350 to 5,300, ಕಟ್ಟ ಸಾಂಬಾರ್ ಕ್ವಿಂಟಾಲಿಗೆ 3,500 to 4,100, IR8 ಕ್ವಿಂಟಾಲಿಗೆ 3,450 to 4,250, ಭತ್ತ ಆಮದು ಕ್ವಿಂಟಾಲಿಗೆ 2,150 to 2,400, ಬೆಲ್ಲ ಆಮದು ಹಳದಿ ಕ್ವಿಂಟಾಲಿಗೆ 4,200 to 5,000, ಕೆಂಪು ಕ್ವಿಂಟಾಲಿಗೆ 4,400 to 5,000, ಕಪ್ಪು ಕ್ವಿಂಟಾಲಿಗೆ 4,500 to 5,200, ಮೆಣಸು ಕ್ವಿಂಟಾಲಿಗೆ 19,000 to 30,000, ಕಾಳು ಮೆಣಸು ಕ್ವಿಂಟಾಲಿಗೆ 13,000 to 65,000, ಬಾಳೆಕಾಯಿ ಮೈಸೂರು ಕ್ವಿಂಟಾಲಿಗೆ 3,500 to 4,500, ಕದಳಿ ಕ್ವಿಂಟಾಲಿಗೆ 6,000 to 7,000, ಗಾಳಿ ಕ್ವಿಂಟಾಲಿಗೆ 5,000 to 6,000, ನೇಂದ್ರ ಕ್ವಿಂಟಾಲಿಗೆ 6,500 to 7,500. ಇವು ಮಂಗಳೂರು ಕೃಷಿ ಉತ್ಪನ್ನ ಮಾರುಕಟ್ಟೆ ಸಮಿತಿಯ ಇಂದಿನ ಧಾರಣೆಗಳು. ಪ್ರಿಯ ಕೇಳುಗರೆ, ಮಂಗಳೂರು ಆಕಾಶವಾಣಿಯಲ್ಲಿ ಇತ್ತೀಚೆಗೆ ಧ್ವನಿ ಮುದ್ರಿಸಿದ ಮನದಾಳದ ಮಾತನ್ನು ಮಾಲೆಯಾಗಿಸಿದ ಸ್ಮೃತಿ ಚಿತ್ರ ಸ್ಮೃತಿ ಧ್ವನಿ ಇಂದು ರಾತ್ರಿ 8 PM. ಈ ಬಾರಿಯ ಸ್ಮೃತಿ ಧ್ವನಿ ಕಾರ್ಯಕ್ರಮದಲ್ಲಿ ಪ್ರಾಧ್ಯಾಪಕರು, ಸಂಶೋಧಕರು, ಸೃಜನಾತ್ಮಕ ಸಾಹಿತಿಗಳು ಹಾಗೂ ಜಾನಪದ ವಿಶ್ವವಿದ್ಯಾಲಯದ ವಿಶ್ರಾಂತ ಉಪಕುಲಪತಿಗಳಾದ ಡಾಕ್ಟರ್ ಕೆ ಚಿನ್ನಪ್ಪ ಗೌಡ ಅವರೊಂದಿಗೆ ಮುಕ್ತ ಮಾತುಕತೆ. ಕವನದಲ್ಲಿ ಭಾಷೆ ಅಲ್ಲಿ ಅದು ಶಬ್ದ ಚಿತ್ರ, ಅದು ಕವನಗಳ ಗುಣವೇ ಶಬ್ದ ಚಿತ್ರ. ಅದು ಅಲ್ಲಿ ಪರಿಪೂರ್ಣ ವಾಕ್ಯ, ಗ್ರಾಮರು, ಕ್ರಿಯಾಪದ ಅಂಥದ್ದೆಲ್ಲ ಆದಷ್ಟು ಕಡಿಮೆ ಇರಬೇಕು ಅಂತ ಲೆಕ್ಕ. ಶಬ್ದಗಳ ಮೂಲಕ ಚಿತ್ರವನ್ನು ಕಟ್ಟಿಕೊಡಬೇಕು, ಮತ್ತು ಅದು ರೂಪಕ ಮೆಟಾಫರ್ನಲ್ಲಿ ಇರಬೇಕು. ಇಡೀ ಒಂದು ಕವನ ಸಾಲು ಸಾಲಲ್ಲ, ಒಟ್ಟು ಕವನ ನಿಮಗೊಂದು ಅನುಭವವನ್ನು ಕೊಡಬೇಕು ಅಂತ ಹೇಳುದು. ಸಂಶೋಧನಾ ಲೇಖನ ಒಂದು ಅನುಭವ ಕೊಡುವುದಲ್ಲ, ಅದೊಂದು ಅರಿವನ್ನು ಕೊಡ್ತದೆ. ತಪ್ಪದೇ ಕೇಳಿ ಸ್ಮೃತಿ ಧ್ವನಿ, ಮನದಾಳದ ಮಾತನ್ನು ಮಾಲೆಯಾಗಿಸಿದ ಸ್ಮೃತಿ ಚಿತ್ರ ಇಂದು ರಾತ್ರಿ 8 PM. ಒಂದು ದೇವರ ನಾಮ ಪಿ ಸುಶೀಲಾ ಅವರ ಧ್ವನಿಯಲ್ಲಿ ಬಾರೋ ನಮ್ಮ ಮನೆಗೆ, ಗುರು ಶೇಷವಿಠಲದಾಸರ ರಚನೆ. ಬಾರೋ ನಮ್ಮ ಮನೆಗೆ ಶ್ರೀ ರಾಘವೇಂದ್ರ, ಬಾರೋ ನಮ್ಮ ಮನೆಗೆ ಸುಶೀಲ ಅವರು ಹಾಡಿರುವ ಇನ್ನೊಂದು ಭಕ್ತಿ ರಚನೆ, ಶುಕ್ರವಾರ ಬಂದರೆ ಶುಭದ ವೇಳೆ ಬಂದಿತು. ಶುಕ್ರವಾರ ಬಂದರೆ ಶುಭದ ವೇಳೆ ಬಂದಿತು, ಶ್ರೀಲಕ್ಷ್ಮೀ ಪೂಜೆಯ ಮಾಡು ಕ್ಷಣವು ಬಂದಿತು. ಶುಕ್ರವಾರ ಬಂದರೆ ಶುಭದ ವೇಳೆ ಬಂದಿತು, ಶ್ರೀಲಕ್ಷ್ಮೀ ಪೂಜೆಯ ಮಾಡು ಕ್ಷಣವು ಬಂದಿತು. ಸಾಗರದಿಂದ ಬಂದವನೇ